ಕಟ್ಟೋದಿರ್ಬೋದು, ಮತ್ತೆ ಕೆಳಭಾಗದ ಎಲೆಗಳನ್ನ ನಾವು ಟ್ರಿಮ್ ಮಾಡೋದಿರ್ಬೋದು, ಇವೆಲ್ಲ ನಾವು ಮಾಡ್ತಾ ಇರಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಡಾಕ್ಟರ್ ಸಂತೋಷ್ ಅವ್ರ ಜೊತೆ ಮಾತಾಡಬೇಕು ಅಂತ ನಮ್ಮ ರೈತರು ಬಯಸಿದ್ರೆ ನಿಮ್ ನಂಬರ್ ಕೊಡಕ್ಕಾಗುತ್ತಾ? ಹಾ ಸರ್, ನನ್ನ ನಂಬರು ಮೊಬೈಲ್ ನಂಬರ್ 9964572247, 9924572247. ಒಳ್ಳೇದು ಡಾಕ್ಟರ್ ಸಂತೋಷ್, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಈ ಕಾಳು ಮೆಣಸು ಅದರ ಬೇಸಾಯ ಅಲ್ಲಿ ನಿರ್ವಹಿಸಬೇಕಾದಂತಹ ಕ್ರಮಗಳು ಅನುಕೂಲಗಳು ಈ ಎಲ್ಲ ವಿಚಾರಗಳನ್ನ ತಿಳಿಸಿದ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಕಾಳುಮೆಣಸು ಬೇಸಾಯ ಕುರಿತು ಶಿರಸಿಯ ICAR ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ಸಂತೋಷ್ HM ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಿಗಿ. कुतला बोल रहे पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಈಗ ಸಸ್ಯ ಸಂರಕ್ಷಣೆ ಕುರಿತು ರೈತರಿಗೆ ಸಲಹೆಗಳು. ದೇಶದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಒದಗಿಸಲು ಕೃಷಿಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿರುವ ರಸಗೊಬ್ಬರ ಮತ್ತು ಪೀಡೆನಾಶಕಗಳಿಂದ ಪರಿಸರ ಮಲಿನಗೊಳ್ಳುತ್ತಿದ್ದು ನೆಲ, ಜಲ ಹಾಗೂ ವಾಯು ಮಲಿನವಾಗುತ್ತಿದೆ. ಕೀಟ ಮತ್ತು ರೋಗಗಳು ರಾಸಾಯನಿಕಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡಿದ್ದರಿಂದ ಅವುಗಳ ನಿಯಂತ್ರಣ ಕಷ್ಟವಾಗುತ್ತದೆ. ಆದ್ದರಿಂದ ರಾಸಾಯನಿಕವಲ್ಲದ ಸಸ್ಯ ಸಂರಕ್ಷಣಾ ವಿಧಾನಗಳಿಗೆ ಹೆಚ್ಚು ಒತ್ತು ಕೊಟ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಮೂಲ ಉದ್ದೇಶವಾಗಿದೆ. ಇದರಲ್ಲಿ ಸ್ವಚ್ಛ ಬೇಸಾಯ, ಪರ್ಯಾಯ ಆಸರೆ ಸಸ್ಯಗಳನ್ನು ನಾಶಪಡಿಸುವುದು, ವ್ಯವಸ್ಥಿತ ನೀರು ಮತ್ತು ಗೊಬ್ಬರ ನಿರ್ವಹಣೆ, ಬೆಳೆಗಳ ಪರಿವರ್ತನೆ, ಬೆಳೆ ಪದ್ಧತಿಗಳು, ಮಿಶ್ರ ಬೆಳೆಗಳು, ಸರಿಯಾದ ನಾಟಿ ಸಮಯ, ರೋಗ ನಿರೋಧಕ ತಳಿಗಳ ಬಳಕೆ ಇವಲ್ಲದೆ ಭೌತಿಕ ಮತ್ತು ಯಾಂತ್ರಿಕ ಕ್ರಮಗಳಿಂದ ಪೀಡೆಗಳನ್ನು ನಿರ್ವಹಣೆ ಮಾಡುವುದು ಪ್ರಮುಖವಾಗಿವೆ. ಪರಿಸರ ಸ್ನೇಹಿ ಕೀಟ ಮತ್ತು ರೋಗ ನಿರ್ವಹಣೆ ವಿಧಾನಗಳು. ಮೊದಲನೆಯದಾಗಿ ಮಾಗಿ ಉಳುಮೆ ಮಾಡುವುದು. ಮಾಗಿ ಉಳುಮೆಯಿಂದ ಹಿಂದಿನ ಬೆಳೆಯುಳಿಕೆಯಿಂದ ಮಣ್ಣಿನಲ್ಲಿರುವ ಕೀಟದ ಮೊಟ್ಟೆ, ಮರಿಹುಳು, ರೋಗಕಾರಕ ಮತ್ತು ಕಳೆ ಬೀಜಗಳನ್ನು ಸೂರ್ಯನ ರಶ್ಮಿಗೆ ಒಡ್ಡುವುದರಿಂದ ಮಣ್ಣಿನಲ್ಲಿ ಪ್ರಸಾರವಾಗುವ ರೋಗ ಮತ್ತು ಕೀಟಗಳನ್ನು ನಿರ್ವಹಿಸಬಹುದು. ಸಾಗುವಳಿ ಪದ್ಧತಿಯಲ್ಲಿ ಭತ್ತದಲ್ಲಿ ನಾಟಿ ಮಾಡುವಾಗ ಪ್ರತಿ 8 ಸಾಲಿನ ಅಂತರದಲ್ಲಿ 2 ಸಾಲು ನಾಟಿ ತಪ್ಪಿಸಿ ಸ್ಥಳಾವಕಾಶ ಬಿಡುವುದರಿಂದ ಕಂದು ಜಿಗಿ ನಿರ್ವಹಣೆ ಮಾಡಬಹುದು. ಭತ್ತದ ಗದ್ದೆಯ ಸುತ್ತ ಕಳೆ ಮತ್ತು ಆಸರೆಯ ಸಸ್ಯಗಳನ್ನು ಸ್ವಚ್ಛಗೊಳಿಸುವುದರಿಂದ ಹಾಗೂ ಪ್ರತಿ ಎಕರೆಗೆ 800 ಕಿಲೋಗ್ರಾಂ ಭತ್ತದ ಹೊಟ್ಟಿನ ಬೂದಿಯನ್ನು ಕೆಸರು ಮಡಿಗೆ ಹಾಕುವುದರಿಂದ ಬೆಂಕಿ ರೋಗ ತಡೆಗಟ್ಟಬಹುದು. ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ಬಳಕೆ. ಟ್ರೈಕೋಡರ್ಮಾ ಶಿಲೀಂಧ್ರ ಸೂಕ್ಷ್ಮ ಜೀವಿಗಳಲ್ಲಿ ಒಂದು ಜಾತಿ. ಇದು ಎಲ್ಲಾ ತರಹದ ಬೆಳೆಗಳ ಮಣ್ಣಿನಲ್ಲಿ ಇರುತ್ತದೆ. ಇದು ಮಣ್ಣಿನಿಂದ ಬರುವಂತಹ ಸಸ್ಯರೋಗಕ್ಕೆ ಕಾರಣವಾದ ಶಿಲೀಂಧ್ರದ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿರುವ ಪರಿಸರ ಸ್ನೇಹಿ ಶಿಲೀಂಧ್ರನಾಶಕವಾಗಿದೆ. ಇದನ್ನು ಬಳಸುವ ವಿಧಾನ: 1 ಕಿಲೋಗ್ರಾಂ ಟ್ರೈಕೋಡರ್ಮಾವನ್ನು 100 ಕಿಲೋಗ್ರಾಂ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿ ಚೀಲ ಹೊದಿಕೆಯಿಂದ 15-20 ದಿನಗಳ ಕಾಲ ಮುಚ್ಚಿಡಬೇಕು. ಪ್ರತಿ 4 ದಿನಗಳಿಗೊಮ್ಮೆ ಮರು ಮಿಶ್ರಣ ಮಾಡುವುದರಿಂದ ಟ್ರೈಕೋಡರ್ಮಾ ಸಂಖ್ಯೆ ದ್ವಿಗುಣಗೊಳ್ಳುತ್ತದೆ. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿನ ಬೆಳೆಗಳಿಗೆ ಅನುಸಾರವಾಗಿ ಬಳಸುವುದರಿಂದ ಮಣ್ಣಿನಿಂದ ಹರಡುವ ಬುಡಕೊಳೆ, ಬೇರುಕೊಳೆ, ಗಡ್ಡೆ. ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20 ಆಗಲಿದೆ. ಇನ್ನು ಮುಂದೆ ಪಾಕಿಸ್ತಾನ ಮತ್ತು ಹಾಂಕಾಂಗ್ ನಡುವೆ ಶಾರ್ಜಾದಲ್ಲಿ ನಡೆಯುವ ಏಷ್ಯಾ ಕಪ್ 2000 ಅದ್ಯಂತ ಕೇಳಿಸ್ತಾ ಇದೆ. ನಾವು ಯಾವ್ದಾದ್ರೂ ಒಂದು ಹಾಡ್ನ ಬರೀ 4 ನಿಮಿಷ ಅಥವಾ 5 ನಿಮಿಷ ಏನಿರುತ್ತೆ ಅದನ್ನ ಕೇಳಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಒಂದೇ ಒಂದು ಅರ್ಧ ಮಾತಲ್ಲಿ ಹೇಳಿ ಮುಗಿಸ್ಬಿಡ್ತೀವಿ ಹಾಡಿನ ಬಗ್ಗೆ. ಆದ್ರೆ ಅದರ ಹಿಂದೆ ಇರುವಂತಹ ಎಫರ್ಟ್, ಒಂದು ಹಾಡು 4 ಅಥವಾ 5 ನಿಮಿಷ ಬರುವಂತ ಔಟ್ಪುಟ್ ಇದೆಯಲ್ಲ, ಅದ್ರ ಹಿಂದೆ ಇರುವಂತ ಎಫರ್ಟ್ ಇದೆಯಲ್ಲ, ಅದ್ರ ಬಗ್ಗೆ ತಿಳ್ಕೊಳಕ್ ತುಂಬಾ ಆಸೆ ಆಗುತ್ತೆ. ಯಾಕೆಂದ್ರೆ ನೀವೀಗ ಜೀವ ಜೀವ ಹಾಡನ್ನ ಕೂತು ಹಾಡಕ್ಕಿಂತ ನಿಂತು ಹಾಡಿದ್ರೆ ಅದಕ್ಕೊಂದು ಘನತೆ, ಆ ಒಂದು ವಾಯ್ಸ್ ಔಟ್ಪುಟ್, ಕ್ಲಾರಿಟಿ ಇವೆಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರಿ. ಮತ್ತೆ ಟೇಕ್ ಮೇಲ್ ಟೇಕ್ ತಗೊಂಡಂತಹ ಹಾಡುಗಳು ಕೂಡ ಇರುತ್ತೆ, ಇವೆಲ್ಲದ್ರ ಬಗ್ಗೆ ಹೇಳ್ತೀರಾ ನಮಗೆ? ನನಗೆ ಯೂಶುವಲ್ ಆಗಿ ನಾನು ನಿಂತೆ ಹಾಡೋದು, ಅದರಲ್ಲೂ ಹೈ ಪಿಚ್ ಸಾಂಗ್ಸ್ ಬಂದಾಗ ಆದಷ್ಟು ಫುಲ್ ನಂದು ಎಷ್ಟೊಂದು ಸಲ ಮೈಕಿಗೆ ಹಿಂಗೆ ಹೊಡೆದ್ಬಿಡ್ತೀನಿ ಹಾಡೇಳ್ತಾ ಕೆಳಗೆಲ್ಲ ಬಿದ್ದೋಗಿ ಕೊನೆಗೆ ಮತ್ತೆ ಇಟ್ಟು ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಬೈಸ್ಕೊಂಡಿದ್ದೀನಿ ತುಂಬ. ಸೊ ಆಮೇಲೆ ನಾನು ಇವು ಏನು ಮಾಡೋದು ಹಿಂಗೆಲ್ಲ ಆಗುತ್ತಲ್ಲ ಅಂತ ಹೇಳಿ ಕೊನೆಗೆ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಸಿಗ್ತಲ್ಲ, ಆವಾಗ ನನಗೆ ಬೇರೆ ಯಾರು ಗೈಡ್ ಮಾಡೋರು, ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳಲ್ವಲ್ಲ, ಆವಾಗ ನಾನು ಫುಲ್ಲು ನನ್ನ ಫ್ರೆಂಡ್ಸು ಕೆಲವ್ರ ಜೊತೇಲಿ ಇರ್ತಿದ್ರು, ಅಲ್ಲಿ ಟೇಕ್ ರೂಮಲ್ಲಿ ನೋಡ್ಕೊಳ್ಳಿ ಸಾಕು ಅಂತೇಳಿ ಆಲ್ ಲೈಟ್ಸ್ ಆಫ್, ಫುಲ್ ಡಾರ್ಕ್, ಎಲ್ಲ ಡಾರ್ಕ್ ಮಾಡಿ ಹಾಡ್ತಾ ಇದ್ದೆ. ಸಖತ್ತು ಮಜಾ ಇರುತ್ತೆ, ಒಳ್ಳೆ ಎಂಜಾಯ್ ಮಾಡ್ತೀವಿ, ಬಿಕಾಸ್ ಆ ಹೆಡ್ಫೋನ್ಸಲ್ಲಿ ನಾವು ಹಾಡೋದು ನಮಗೆ ಮಾನಿಟ್ರ್ ಎಲ್ಲ ಬರ್ತಾ ಇರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದು ಒಂದು ನನ್ನ ಎಕ್ಸ್ಪೀರಿಯೆನ್ಸು. ನಾನೀಗಲೂ ತುಂಬ ಫುಲ್ ಡಾರ್ಕ್ ಲೈಟ್ಸು, ನಮ್ಮ ಮನೇಲಿ ಎಲ್ಲ ಡಾರ್ಕ್ ಲೈಟ್ಸು, ನಮ್ಮ ಸ್ಟುಡಿಯೋ ಎಲ್ಲ ಹಂಗೆ ಹಾಡೋಕ್ಕೆ ಇಷ್ಟಪಡ್ತೀನಿ ಕಂಪೋಸ್ ಮಾಡೋಕ್ಕೂ. ಈಗ ಸಾಂಗ್ ಬರ್ತೀನಿ, ನೀವು ಹೇಳ್ದಂಗೆ ಕೇಳ್ಬಿಡ್ತೀವಿ ಆರಾಮಾಗಿ, ಹಾಂ ಎಸ್ ಒಂಚೂರು ಓಕೆ ಇದೆ ಅಥವಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆಡಿಯನ್ಸ್ ಅವ್ರ ಅಭಿಪ್ರಾಯ ಹೇಳ್ತಾರೆ. ಎಸ್, ನಿಜ ಹೇಳಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಸಿಗೆ ಡೈರೆಕ್ಟರ್ಸನ್ನು ಒಪ್ಸೋದೇ ಒಂದು ದೊಡ್ಡ ಚಾಲೆಂಜು. ಫಸ್ಟು ನಾವೇನು, ನಾವು ಸಾಹಿತ್ಯ ಸಿಂಗರಾಗಿ ಬಂದ್ವಿ, ಮ್ಯೂಸಿಕ್ ಡೈರೆಕ್ಟರಾಗಿ ಬಂದ್ವಿ, ಆ ಏನೋ ಒಂದು ನಾನು ಮಾಡಿಬಿಟ್ಟೆ ಅವ್ರು ತಗೊಬೇಕು ಅಂತ ಇಲ್ಲವೇ ಇಲ್ಲ. ತುಂಬ ಸಾಂಗ್ ಕಂಪೋಸ್ ಮಾಡ್ತೀವಿ, ಹಗಲು ರಾತ್ರಿ ಕೂತ್ಕೊಂಡು ಎಷ್ಟೆಷ್ಟೊತ್ತನೆಲ್ಲೋ ಎದ್ದು ಸಡನ್ನಾಗಿ ಯಾವುದೋ ಒಂದು ಟ್ಯೂನ್ ಬಂದರೆ ಆವಾಗ ಎದ್ದು ಓಡೋಗ್ಬಿಟ್ಟು ಅದನ್ನೇ ಅಲ್ಲೇ ವಾಯ್ಸ್ ಕೊಟ್ಟು ವಾಟ್ಸಪ್ಪಲ್ಲೆಲ್ಲ ವಾಯ್ಸಲ್ಲಿ ಹಾಡಿಕೊಂಡು ಡೈರೆಕ್ಟರ್ಸನ್ನು ಒಪ್ಪಿಸಿ ಡೈರೆಕ್ಟ್ರು ಈ ಟ್ಯೂನ್ ನನಗೆ ಓಕೆ ಅಂದಮೇಲೆ ಟ್ಯೂನ್ ಮಾತ್ರ ಓಕೆ ಆಗುತ್ತೆ, ಓನ್ಲಿ ಟ್ಯೂನ್ ಓಕೆ ಆಗುತ್ತೆ, ಅದು ಬಿಟ್ಟರೆ ಏನೂ ಆಗಿರಲ್ಲ. ನೆಕ್ಸ್ಟು ಅದ್ರ ಮೇಲೆ ಸಾಹಿತ್ಯ ಓಕೆ ಆಗಬೇಕು, ಆ ಸಾಹಿತ್ಯ ಮತ್ತು ಟ್ಯೂನ್ ಸೇರಿದ ಮೇಲೆ ಒಂದು ಸಾಂಗ್ ಓಕೆ ಆಯಿತು. ಈಗ ಅದ್ರ ಒಳಗಡೆ ಇರೋಂಥ ರಿದಮ್ಮು ಮತ್ತು ಕೀಬೋರ್ಡ್ ಸೆಷನ್ ಅದು ಓಕೆ ಆಗಬೇಕು, ಬ್ಯಾಕ್ಗ್ರೌಂಡ್ ಅದಷ್ಟು ಸೇರಿದ ಮೇಲೆ ಎಸ್ ಒಂದು ಸಾಂಗ್. ಅದು ಕೂಡ ಏನು ಟ್ರ್ಯಾಕ್, ನಾವು ಫಸ್ಟು ಟ್ರ್ಯಾಕ್ ಸಿಂಗರ್ಸ್ ಅಂತ ಏನಿರುತ್ತೆ ಅದನ್ನು ಮಾಡ್ತೀವಿ. ಲೇಟರ್ ಎವ್ರಿಬಡಿ ವಿಲ್ ಡಿಸೈಡ್, ಮ್ಯೂಸಿಕ್ ಡೈರೆಕ್ಟರ್, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ವಿಲ್ ಸಿಟ್ ಟುಗೆದರ್ ಆ್ಯಂಡ್ ವಿಲ್ ಡಿಸ್ಕಸ್ ಯಾವ ಸಿಂಗರ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಓಕೆ ಸರ್, ಇದು ಇಂಥವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆದಮೇಲೆ ದಟ್ ಈಸ್ ದ ಫೈನಲ್ ಸ್ಟೆಪ್, ಆ ಹಾಡನ್ನು ಹಾಡಿಸ್ಕೊಂಡು ಬರ್ತೇವೆ. ಇಲ್ಲಿಗೆ 90% ಆಫ್ ದ ವರ್ಕ್ ಮುಗೀತು. ದ ಲಾಸ್ಟ್ ಸ್ಟೆಪ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗ್ ಅಂತ ಬರುತ್ತೆ, ಅದು ವಾಯ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಎಫೆಕ್ಟ್ಸ್ ಎಲ್ಲ ಹಾಕಿ ಫೈನಲ್ ಆಗಿ ಅದನ್ನು ಆಚೆ ಇಡ್ತೀವಿ. ಸೊ ಇದಿಷ್ಟು ಪ್ರಾಸೆಸ್ನ ಮಾಡೋರು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಇದಿಷ್ಟು ಮಾಡೋದಕ್ಕೇನೆ ನಮಗೆ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮೇಯ್ನ್ ಐತ್ ಸಿಗೋದು. ತುಂಬ ಟೈಮ್ ತಗೊಳ್ಳುತ್ತೆ, ತುಂಬ ಪೇಷನ್ಸ್ ಬೇಕು. ನಾನು ನಮ್ಮ ವೈಫ್ನ ಎಷ್ಟೋ ಸಲ ರೆಕಾರ್ಡಿಂಗ್ ಕರ್ಕೊಂಡು ಹೋಗ್ತೀನಲ್ಲ, ಅವಾಗ ಫಸ್ಟು ಭಾಳ ಥ್ರಿಲ್ಲಲ್ಲಿ ಇರ್ತಾರೆ, 1 hour 2 hour ಆದ ತಕ್ಷಣ ಆಯಿತು ಯಾಕೋ ಸಾಕು ಅಂತಾರೆ. ಯಾಕೆ ಅಂತ ಅಂದರೆ ಅಷ್ಟೊಂದು ಇದಿಲ್ಲ, ಅವ್ರಿಗೆ ಸಖತ್ ಎಂಜಾಯ್ ಮಾಡ್ತಾರೆ, ಬಟ್ ಅವರು ಅಂತಲ್ಲ ತುಂಬ ಎಷ್ಟೊಂದು ಜನ ಬಂದಿರೋರು ಕೊನೆಗೆ ಎಷ್ಟೊಂದು ಜನ ನಿದ್ದೆ ಎಲ್ಲ ಮಾಡ್ಕೊಂಡು ಕೂತ್ಬಿಡ್ತಾರೆ. ಅದು ಇಟ್ಸ್ ಎ ಟೆಕ್ನಿಕಲ್ ವರ್ಕ್ ಆಲ್ಸೋ. ನಮ್ಮಂಥವ್ರಿಗೆ ನಾವು ನಮಗೆ ಬೋರೇ ಆಗಲ್ಲ, ನಾನು ಓದ್ಬೇಕಾರಲ್ಲೂ ಫುಲ್ ವಾಲ್ಯೂಮ್ ಕೊಟ್ಕೊಂಡು ಹೆಡ್ಫೋನ್ಸ್ ಹಾಕೊಂಡು ಓದ್ತಾ ಇದ್ದೆ. ಐ ಫಿನಿಶ್ಡ್ ಆಲ್ ಮೈ ಸ್ಟಡೀಸ್ ಲೈಕ್ ದಟ್. ಸೊ ಮ್ಯೂಸಿಕ್ ಅದೊಂಥರ ಅದೇ ಯೂನಿವರ್ಸಲ್. ಹಾಗಿದ್ರೆ ಪಾಠಗಳು ಕೂಡ ನಿಮಗೆ ಹಾಡಿನ ರೂಪದಲ್ಲಿ ತಲೆಯಲ್ಲಿ ದಾಖಲಾಗಿರ್ತಿತ್ತು? ಇಲ್ಲ, ಹಾಡ್ಕೊಂಡು ಓದ್ತಿದ್ರ ಅಂತ ಅದು ನಿಜವಾಗ್ಲೂ ಏನೋ ಗೊತ್ತಿಲ್ಲ, ಫುಲ್ ವಾಲ್ಯೂಮು ಹೆಡ್ಫೋನ್ಸ್ ಹಾಕೊಂತಿದ್ದೆ ಓದ್ಬೇಕಾರೆ, ಓದ್ತಾ ಇದ್ದೆ, ಅದು ರಿದಮ್ ಒಂದು ಕಡೆ ಹೋಗ್ತಾ ಇರುತ್ತೆ, ಅದರತಕ್ಕದ್ದು ಹೋಗ್ತಿರುತ್ತೆ, ಬಟ್ ಇಲ್ಲಿ ಓದೋದೆಲ್ಲ ತಲೆಗೆ ಹೋಗುತ್ತೆ. ಸೊ ನಿಜ ಇದು ಇಟ್ಸ್ ಎ ಎಮೋಷನ್ ಮ್ಯೂಸಿಕ್ ಅನ್ನೋದು. ಆ್ಯಂಡ್ ನಿಮ್ಗೆ ಗೊತ್ತು, ಒಂದು ವರ್ಡಿಂಗ್ಸ್ ಕೇಳಿರ್ತೀರ ಏನು, ಸೊ ಇಫ್ ಯು ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್ ಹ್ಯಾಪಿಲಿ, ಯು ಆರ್ ಓನ್ಲಿ ಲಿಸ್ನಿಂಗ್ ದ ಟ್ಯೂನ್, ಬಟ್ ಯು ವಿಲ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ಲಿರಿಕ್ಸ್ ವೆನ್ ಯು ಆರ್ ಸ್ಯಾಡ್ ಅಂತ. ಸೊ ಇನ್ ದ ಸೇಮ್ ಸಾಂಗ್ ನಿಮಗೆ ಟ್ಯೂನು ಮತ್ತು ಹಾಡು ಎಲ್ಲ ಕೇಳ್ತಾ ಇರ್ತೀವಿ, ಬಟ್ ಯಾವಾಗ ಏನು ಲಿರಿಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ, ಅಲ್ಲಿ ಅರ್ಥ ಆಗುತ್ತೆ ಸಮಥಿಂಗ್ ಈಸ್ ರಾಂಗ್ ಆರ್ ಸಮಥಿಂಗ್ ಈಸ್ ಹ್ಯಾಪಿ, ಬಿಕಾಸ್ ಲಿರಿಕ್ಸ್ ಇನ್ ಶಕ್ತಿ ಅದು. ಸೊ ಈ ಎಲ್ಲ ಸೇರಿ ಎಮೋಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಒಂದು ಸ್ಮಾಲ್ ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ನನಗಾಗಿದ್ದ ಅನುಭವ. ಯಾವುದೇ ಜನಗಳು ತುಂಬ ಸ್ಯಾಡಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಏನೋ ತುಂಬ ಸ್ಯಾಡ್ಗೆ ಹೋಗ್ಬಿಟ್ಟಿದ್ದಾರೆ, ಅವಾಗ ಸ್ಯಾಡ್ ಸಾಂಗ್ಸ್ ಹಾಕೊಂಡು ಕೂರೋದಲ್ಲ, ಸ್ಯಾಡ್ ಸಾಂಗ್ಸ್ನ ಕೇಳ್ತಾ ಅಳ್ತಾ ಆ ಥರ ತೊಗೋಬಾರ್ದು ಮ್ಯೂಸಿಕ್ನ. ವೆನ್ ಯು ಆರ್ ಸ್ಯಾಡ್ ಲಿಸನ್ ಹ್ಯಾಪಿ ಸಾಂಗ್ಸ್, ವೆನ್ ಯು ಆರ್ ಹ್ಯಾಪಿ ಯು ಕ್ಯಾನ್ ಲಿಸನ್ ಸ್ಯಾಡ್ ಸಾಂಗ್ಸ್, ನೋ ಪ್ರಾಬ್ಲಮ್, ಬಿಕಾಸ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಿಂಗಿದೆ ಮ್ಯೂಸಿಕಲ್ಲಿ ತುಂಬ ಇದೆ. ಸೊ ಅದು ಹೋಗ್ತಾ ಮ್ಯೂಸಿಕ್ ಫೀಲ್ಡಲ್ಲಿ ಇರೋರಿಗೆ ಜಾಸ್ತಿ ಗೊತ್ತಾಗುತ್ತೆ. ನಾಗಶ್ರೀ, 4 ನಿಮಿಷದ ಹಾಡು, ಅದ್ರ ಹಿಂದೆ ಎಷ್ಟು ಶ್ರಮ ಇದೆ, ಹೌದು ಎಷ್ಟು ಕಥೆಗಳಿದೆ, ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ಸರ್ ಆನ್ ಆಫ್ ಸ್ಟುಡಿಯೋ ಹೇಗೆ ನಡೆಯುತ್ತೆ ಏನು ನಡೆಯುತ್ತೆ. ಮತ್ತೆ ಸಿನಿಮಾದವರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಕೆಲಸ ಮಾಡಬೇಕಾದ್ರೆ ಅದು ತುಂಬಾ ಸುಲಭ ಇರೋದೇ ಇಲ್ಲ, ಯಾಕೆಂದ್ರೆ ಆ ಕಥೆಗೆ ಪೂರಕವಾಗಿರಬೇಕು, ಮತ್ತೆ ಸಿನಿಮಾ ಏನಾದರೂ ಹಳ್ಳಿಯ ಒಂದು ಸೊಗಡಿನಲ್ಲಿ ಬರುತ್ತಾ ಇಲ್ಲ ಅಂತಂದ್ರೆ ನಗರ ಜೀವನಕ್ಕೆ ಬರುತ್ತಾ, ಅದನ್ನೆಲ್ಲ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು, ಮತ್ತೆ ಹೀರೋ ಯಾರು, ಹೀರೋಯಿನ್ ಯಾರು, ಕಥೆ ಏನ್ ಕೇಳುತ್ತೆ, ಡೈರೆಕ್ಟರ್ ಯಾವ ತರ ಮನಸ್ಥಿತಿ ಅವರು, ಇದು ಕಲಾತ್ಮಕ ಚಿತ್ರನ ಕಮರ್ಷಿಯಲ್ ಚಿತ್ರನ, ಇವಿಷ್ಟನ್ನೆಲ್ಲ ಫಾರ್ಮುಲಾ ತಲೆಯಲ್ಲಿ ಓಡಿಸ್ಕೊಂಡು ನೀವು ಮ್ಯೂಸಿಕ್ ಮಾಡ್ತೀರಿ. ಹಾಗಾಗಿ ಮ್ಯೂಸಿಕ್ ಅನ್ನೋದು ಪೂರ್ತಿ ನಿಮ್ಮ ಮನಸ್ಸಿಗೆ ಬಿಟ್ಟಿದ ವಿಚಾರ ಅಲ್ಲ, ಎಷ್ಟೆಲ್ಲ ಚೌಕಟ್ಟುಗಳ ಮಧ್ಯೆ ನೀವು ಕೆಲಸ ಮಾಡ್ಬೇಕಾಗತ್ತೆ. ಇದ್ರ ಕುರಿತಾಗ ಕೂಡ ಮಾತಾಡೋಣ, ಆದ್ರೆ ಇದೀಗ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ಹಾಡಿನ ನಂತರ ಬಿಸ್ನೆಸ್ ಬ್ಯಾಶ್ ಕಾರ್ಯಕ್ರಮ ಕೂಡ ಇರುತ್ತೆ, ನಾವು ಮತ್ತೆ ಕೇಳುಗರೊಂದಿಗೆ ಮಾತುಕತೆಗೆ ಸಿದ್ಧ ಆಗೋಣ 7:50. ಇದೀಗ ಹಿತನ್ ಹಾಸನ್ ಅವರೇ ಸಂಗೀತ ಸಂಯೋಜನೆ ಮಾಡಿ ಹಾಡಿರುವಂತಹ ಗೀತೆಯನ್ನು ಕೇಳಿಸ್ತಾ ಇದ್ದೇವೆ, ಗೋವಿಂದ ಗೋವಿಂದ ಚಿತ್ರದ ಈ ಅದ್ಭುತವಾದಂತಹ ಗೀತೆ. ಸಮಯ ಸರಿಯಾಗಿ 7:29:32 ನಾವಿದ್ದೀವಿ ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ಕಾರ್ಯಕ್ರಮ ಇದೆ, ಬಿಸ್ನೆಸ್ ಬ್ಯಾಶ್. ಈ ಕಾರ್ಯಕ್ರಮದ ನಂತರ ನಮ್ಮ ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಕಾರ್ಯಕ್ರಮದಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಬಿಸ್ನೆಸ್ ಬ್ಯಾಶ್ ವಾಣಿಜ್ಯ ಸಂಕಲನ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಅವಲೋಕನದ ಜೊತೆಗೆ ಸ್ಥಳೀಯ ವಾಣಿಜ್ಯ ಸಾಧಕರ ಪರಿಚಯ ಪುರವಣಿ. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಬಿಸ್ನೆಸ್ ಬ್ಯಾಶ್. ಪ್ರಿಯ ಕೇಳುಗರೆ ನಮಸ್ಕಾರಗಳು, ಹಾಗೂ ಬಿಸ್ನೆಸ್ ಬ್ಯಾಶ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.